ಮಗಿದ್ರ ಇಲ್ಲದ ಬಾಲು ಬೇಕು ಪಕ್ಷಣ ಈ ಪಾಲ್ವಿಟ್ಟು ಪಲವಿನ ಕಾರ್ಯ ಬಿಟ್ಟು ವಿಶಾಲ ಮಾಡಿಕೊಳ್ಳೇನ ಅವಸಾನ ನಿಗಮನೆ ಅಂತ ಪೂರ್ವಕಾನ್ ಮೇಲ ತಮೈ ಎಕ್ಸಾಜಿ ಪಕ್ಷ ಅಪಿ ವಿರುದ್ಧ ಪಕ್ಷ ಮಾತ್ರ ಉಂಟು ಅಪಿ ಪಕ್ಷ ಮಾತ್ರ ಉಂಟು ಹೋರಾ ಹೋರಾ ಹೋರಾ ಆಗ್ಯಾನ್ ಪಕ್ಷಿಯಿಂದ ಜಯಗ್ರಹಣ ನವರದಿಂದ ಅದು ಅಪ್ಪಿನ ನಾಯಕ ಉದ್ದೇಶಕ್ಕೇನು ತೆಕ್ಕಿನ ಸಮಯ ಜನಾಧಿಪತಿ ಮೈತ್ರಿಪಾಲ ಸಿರಿಸೇನು ಮಾತ್ರ ಅನಿತೆಕ್ಕಿನ ಸಮಯ ರಟಪುರಾಮ ಜನತಾವ ಏಕ ಹಣ್ಣಿ ಇಲ್ಲ ಇಡೀ ಮಹಿಂದ ರಾಜ ಪಕ್ಷ ಮೆತ್ತುವ ಅಪಿ ಬರಾಪುತ್ತೇನೋ ಮೇಟಿಗದಿ ಮೇ ದೇನ್ನ ಮೈಕ ವೇದಿಕೆ ಉಂಟು ನಮ್ಮ ಕಾಣ್ತು